ಅಭಿವೃದ್ಧಿಪಡಿಸಲು ನಿರ್ದೇಶನ ನೀಡಿದ್ದಾರೆ. ಸರ್ಜಾಪುರ ರಸ್ತೆ ವಿಪ್ರೋ ಬಳಿ ಡಾಂಬರೀಕರಣ ಕಾರ್ಯ ಪ್ರಗತಿಯಲ್ಲಿದ್ದು, ವಿಪ್ರೋದಿಂದ ಆಗಿರುವ ಡ್ರೈನ್ ಮತ್ತು ಪಾಲಿಕೆಯಿಂದ ಆಗಿರುವ ಡ್ರೈನ್ ವಿಲೀನ ಮಾಡಿದರೆ ರಸ್ತೆಯಲ್ಲಿ ಜಲಾವೃತವಾಗುವ ಸಮಸ್ಯೆ ತಪ್ಪಲಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 9 ಜಿಲ್ಲೆಗಳಲ್ಲಿ ಕೈಗಾರಿಕಾ ಕಾರಿಡಾರ್ ನಿರ್ಮಿಸಲು ಕೇಂದ್ರ ಸರ್ಕಾರ ಒಲವು. ಮುಖ್ಯಮಂತ್ರಿ ಹುದ್ದೆಗಿಂತ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದೇ ಮೊದಲ ಗುರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವಬ್ಯಾಂಕ್ ರಿವಾರ್ಡ್ ಕಾರ್ಯಕ್ರಮದಡಿ ಕರ್ನಾಟಕ ದೇಶಕ್ಕೆ ಮಾದರಿ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಹೆಚ್ಚಿನ ಅವಕಾಶ, ಸಭಾಪತಿ ಬಸವರಾಜ ಹೊರಟ್ಟಿ. ಹಾಗೂ ರೈತರಿಗೆ ಬೆಳೆ ಹಾನಿ ಪರಿಹಾರ ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಪಿಎಂ ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ. ಇನ್ನು ಮುಂದೆ ಯಾರೂ ಆರೋಗ್ಯ ರಕ್ಷಣೆಯಿಂದ ವಂಚಿತರಾಗುವುದಿಲ್ಲ. ದೇಶಾದ್ಯಂತ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈಗ 5 ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 1,25,000 crores ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ ಮತ್ತು ಈ ಸ್ವಾಭಿಮಾನ ಮತ್ತು ಆರೋಗ್ಯದ ಪ್ರಯಾಣ ಮುಂದುವರಿಯುತ್ತದೆ. ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ. ಪ್ರತಿ ವರ್ಷ 10 ಲಕ್ಷ ಜನ ಆತ್ಮಹತ್ಯೆಯಿಂದ ಮರಣ ಹೊಂದುತ್ತಿದ್ದಾರೆ. ಪ್ರತಿ 40 ಸೆಕೆಂಡ್ಗೆ ಒಂದು ಆತ್ಮಹತ್ಯೆ ಸಂಭವಿಸುತ್ತಿದೆ. ಯಾವುದೇ ಮಾನಸಿಕ ತೊಂದರೆಗಳಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಯ ಮನೋವೈದ್ಯರನ್ನು ಸಂಪರ್ಕಿಸಿ ಅಥವಾ ಟೆಲಿಮನಸ್ 1446 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮುಕ್ತ ರಾಶನ್ ಸುನಿಶ್ಚಿತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕೃಷಿರಂಗದ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದು ತಾಳೆ ಕೃಷಿಯ ಕುರಿತು ಯೋಗೀಶ್ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಯೋಗೀಶ್ ಭಟ್ ಅವರು. ಅವರು ಮೂಲತಃ ಮಂಗಳೂರಿನವರು. ಅವರು ಶ್ರೀ ಭಾರತಿ ಆಯಿಲ್ ಪಾಮ್ ಗ್ರೋವರ್ಸ್ ಕೋಆಪರೇಟಿವ್ ಸೊಸೈಟಿ ಅನ್ನೋದರ ಡೈರೆಕ್ಟರ್ ಆಗಿದ್ದಾರೆ. ಮುಖ್ಯವಾಗಿ ನಮ್ಮ ಈ ಕರಾವಳಿ ಭಾಗದಲ್ಲಿ ತಾಳೆ ಬೆಳೆ ಅನ್ನುವಂಥದ್ದು ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸ್ತಾ ಇಲ್ಲ ರೈತರು, ಕೃಷಿಕರು. ಆದರೆ ಇದರ ಒಂದು ಪ್ರಾರಂಭ ಆಗಿದೆ ಸುಮಾರು 1 ದಶಕದ ಹಿಂದೆ. ಇದರ ಒಟ್ಟಾರೆ ಬೆಳವಣಿಗೆ ಮತ್ತು ಯಾಕೆ ಇದು ಬೆಳೀತಾ ಇಲ್ಲ ಮತ್ತು ಇದು ಬೆಳೆಸುವ ಬಗ್ಗೆ ಒಂದು ಮಾಹಿತಿ, ಇದನ್ನು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಯೋಗೀಶ್ ಭಟ್ರೆ. ನಮಸ್ಕಾರ ಸರ್. ಈಗ ನೀವೊಂದು ಶ್ರೀ ಭಾರತಿ ಆಯಿಲ್ ಪಾಮ್ ಗ್ರೋವರ್ಸ್ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಿದ್ರಿ. ಹೌದು. ಇದನ್ನು ಮಾಡಿದ್ಯಾಕೆ ಸರ್? ಸರ್, ಇಲ್ಲಿ ಸಾಧಾರಣ ನಮ್ಮದು 2012 ಈ ಸೌತ್ ಕೇಂದ್ರ ಮತ್ತು ಉಡುಪಿ ಡಿಸ್ಟ್ರಿಕ್ಟಿಗೆ ಆಯಿಲ್ ಪಾಮ್ ಪ್ಲಾಂಟೇಷನ್ನ ಇಂಟ್ರೊಡ್ಯೂಸ್ ಆಯಿತು. ಆಗ ಪ್ರಥಮತಃ ಬಂದಿದ್ದು ಗೋಡ್ರೇಜ್ ಆಗ್ರೋವೆಟ್ ಅಂತ ಒಂದು ಕಂಪನಿ. ಅವರು 1-2 ವರ್ಷ ಮಾಡಿದರು, ಮತ್ತು ಅವರು ಬಿಟ್ಟೋದ್ರು. ಮತ್ತು ರುಚಿ ಸೋಯಾ ಅಂತ ಒಂದು ಕಂಪನಿ ಬಂತು, ಅವರು ಸ್ವಲ್ಪ ಸಮಯ ಮಾಡಿ ಹೋದರು. ಈಗ 3F ಆಯಿಲ್ ಪಾಮ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಬಂದಿದೆ, ಸುಮಾರು 6 ವರ್ಷದಿಂದ ಮಾಡ್ಕೊಂಡು ಬಂದಿದ್ದರು. ಇವರು ಮಧ್ಯದಲ್ಲಿ ಸರ್ಕಾರದ ಒಟ್ಟಿಗೆ ಸ್ವಲ್ಪ ತಕರಾರು ಬಂದು ಇವರು ಈ ನಮ್ಮ ಪ್ರದೇಶದಿಂದ ಹೊರಗೋಗಲಿಕ್ಕೆ ರೆಡಿಯಾಗಿದ್ದರು. ಆ ಸನ್ನಿವೇಶದಲ್ಲಿ ಈ ತಾಳೆ ಬೆಳೆಗಾರರಿಗೆ ಕಷ್ಟ ಆಗಬಾರ್ದು ಅಂತ ಒಂದು ದೃಷ್ಟಿಯಿಂದ ನಾವು ಎಲ್ಲ ಗ್ರೋವರ್ಸ್ ಒಟ್ಟಾಗಿ ಈ ಶ್ರೀ ಭಾರತಿ ಆಯಿಲ್ ಪಾಮ್ ಗ್ರೋವರ್ಸ್ ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭಿಸಿದ್ದೀವಿ. ಈಗ ನೀವು ತಾಳೆ ಬೆಳೆಯ ಒಂದು ಬೆಳವಣಿಗೆಗೆ ಬಂದರೆ ನಮ್ಮ ಈ ಕರಾವಳಿ ಭಾಗದಲ್ಲಿ ತಾಳೆ ಬೆಳೆ ಅಥವಾ ತಾಳೆಯ ಕೃಷಿ ಪ್ರಾರಂಭ ಆದ ಯಾವಾಗ ಸರ್? ಇದು ಸಾಧಾರಣ 2012 ನಮ್ಮ ದಿವಂಗತ ತೋಡಿಕಾನ ವಸಂತ್ ಭಟ್ ಎಂಬವರು ಶುರುವಿಗೆ ನಮ್ಮ ಜಿಲ್ಲೆಯಲ್ಲಿ ಇದನ್ನು ಪರಿಚಯಿಸಿದರು. 2012 ಅವರ ಅಡಿಕೆ ತೋಟದಲ್ಲಿ ಈ ಹಳದಿ ರೋಗ ಕಂಡು ಬಂದಾಗ, ಅದರ ಮುಂಚೆನೇ ಸರ್ಕಾರದವರು ಒಂದೆರಡು ಸಸಿಗಳನ್ನು ಪ್ರಾಯೋಗಿಕವಾಗಿ ಎಲ್ಲ ಕಡೆ ಕೊಟ್ಟಿದಾಗ ಅವರ ಪ್ರದೇಶದಲ್ಲಿ ಅಡಿಕೆಗೆ ಎಲ್ಲೋ ಡಿಸೀಸ್ ಬಂದ್ರೂ ಈ ತಾಳೆ ಬೆಳೆಗೆ ಅದರ ಎಫೆಕ್ಟ್ ಆಗಲಿಲ್ಲ. ನಂತರದ ದಿನಗಳಲ್ಲಿ ಅವರು ವಿಜ್ಞಾನಿಗಳನ್ನೆಲ್ಲ ಕರೆದು ತಾಳೆ ಬೆಳೆಗೆ ಈ ಪ್ರದೇಶ ಸೂಕ್ತ ಅಂತ ಟೆಸ್ಟ್ ಎಲ್ಲ ಮಾಡಿಸಿ ಬೆಳೆಯನ್ನು ಈ ಪ್ರದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡಿದ ಒಂದು ಕ್ರೆಡಿಟ್ ನಮ್ಮ ದಿವಂಗತ ತೋಡಿಕಾನ ವಸಂತ್ ಭಟ್ರಿಗೆ ಸಲ್ತದೆ. ಈಗ ಈ ತಾಳೆ ಬೆಳೆ ಬೆಳೆಸುವುದಿದ್ರೆ ನೀವು ಹೇಳಿದ್ರಿ ಇದು ಇಲ್ಲಿಯ ಪ್ರದೇಶಕ್ಕೆ ಸೂಕ್ತ ಅಂತ, ಯಾಕೆ ಸೂಕ್ತ ಅಂತ ಅನಿಸ್ತದೆ ಸರ್? ತಾಳೆ ಬೆಳೆಗೆ ವಿಜ್ಞಾನಿಗಳ ಪ್ರಕಾರ ಇದಕ್ಕೆ ಕೆಳಗೆ ಮಾಯಿಶ್ಚರ್ ಬೇಕು, ಬೇರೆ ಇದಕ್ಕೆ ಮೇಲ್ಗಡೆ ಅದಕ್ಕೆ ಹ್ಯುಮಿಡಿಟಿ ಬೇಕು. ನಮ್ಮ ಪ್ರದೇಶದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇದೆ, ಮತ್ತು ಮಾಯಿಶ್ಚರ್ಗೋಸ್ಕರ ನಾವು ಡ್ರಿಪ್ ಇರಿಗೇಷನ್ ಪ್ರಕಾರ ನೀರಾವರಿಯನ್ನು ಕೊಟ್ಟರೆ ನಮ್ಮ ಪ್ರದೇಶದಲ್ಲಿ ಈ ಬೆಳೆ ಸೂಕ್ತ ಎಂದು ನನ್ನ ಅಭಿಪ್ರಾಯ ಮತ್ತು ವಿಜ್ಞಾನಿಗಳನ್ನು ಅನಿಸಿಕೆ. ಈಗ ತಾಳೆಗೆ ಈ ಸಸಿಗಳು ಸಾಮಾನ್ಯವಾಗಿ ಹೇಗೆ ಸಿಗ್ತವೆ? ಫಸ್ಟ್ಗೆ ಏನು ಮಾಡ್ತಾರೆ ಅಂದರೆ ಈ ಕಂಪನಿಗಳು ಸ್ಪ್ರೌಟನ್ನು ತರುತ್ತಾರೆ, ತಾಳೆಯ ಒಂದು ಆಯಿಲ್ ಪಾಮ್ ಸ್ಪ್ರೌಟ್ಸ್ ಅಂತ ಸಿಗ್ತದೆ, ಅದು ಇಲ್ಲಿ ಇಂಡಿಜಿನಿಯಸ್ ಆಗಿ ಸಿಗ್ತದೆ, ಇಂಪೋರ್ಟು ಮಾಡ್ತಾರೆ. ಇಂಡಿಜಿನಿಯಸ್ ಆಗಿ ನಮ್ಮ ಮೈಸೂರಿನ ಹತ್ತಿರ ತಾರಕದಲ್ಲಿ ಸಿಗುತ್ತೆ, ಇಂಪೋರ್ಟ್ ಆಗಿ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ಸ್ಪ್ರೌಟನ್ನು ತಂದು ಅದನ್ನು 16 ಅದಕ್ಕೆ ಬೆಳವಣಿಗೆಯನ್ನು ಕೊಟ್ಟು ನಂತರ ರೈತರಿಗೆ ಅವರು ಸರಬರಾಜು ಮಾಡ್ತಾರೆ. ಈಗ ಇದನ್ನು ಬೆಳೆಸುವಂಥ ವಿಧಾನ ಯಾವ ಥರ ಬೆಳೆಸುವಂಥದ್ದು ಸರ್? ಇದಕ್ಕೆ ನಿಮಗೆ ಗೌರ್ಮೆಂಟ್ ಇಷ್ಟು ಸಪೋರ್ಟ್ ಕೊಡ್ತಾ ಇದೆ ಅಂದರೆ ಈ ಗಿಡಗಳನ್ನು ಫ್ರೀಯಾಗಿ ರೈತರಿಗೆ ಕೊಡ್ತಾ ಇದೆ. ಇದರ ಒಂದು ಕಾಸ್ಟ್ ಏನಿದೆ 299 ಆಗ್ತದೆ ಒಂದು ಸ್ಪ್ರೌಟಿಂದ, ಇಂಪೋರ್ಟೆಡ್ ಸ್ಪ್ರೌಟಿಂದ 16 ಅದರ ಬೆಳವಣಿಗೆಗೆ ಸಾಧಾರಣ 299 ಖರ್ಚು ಬರ್ತದೆ. ಇದನ್ನು ಗೌರ್ಮೆಂಟ್ನವರು ಕಂಪನಿಗಳ ಮುಖಾಂತರ ಫ್ರೀಯಾಗಿ ರೈತರಿಗೆ ಕೊಡ್ತಾ ಇದ್ದಾರೆ. ಇದನ್ನು JCBಯಲ್ಲಿ ಒಂದು 2 ಮಣ್ಣನ್ನು ಲೂಸ್ ಮಾಡಿ, ಹೊಂಡ ಮಾಡೋದು ಅಗತ್ಯ ಇಲ್ಲ, ಲೂಸ್ ಮಾಡಿ ಮೇಲೇ ನೆಡುವ ವಿಧಾನ, ಟ್ರಯಾಂಗಲ್ ಅಂದರೆ ಜಿಗ್ಜಾಗ್ ಇದರಲ್ಲಿ ಆ ಮಾದರಿಯಲ್ಲಿ ನೆಟ್ಟರೆ 1 58 ಕೂತ್ಕೊಳ್ತದೆ. ಸಾಮಾನ್ಯವಾಗಿ ಈ ಗಿಡಗಳ ಮಧ್ಯೆ ಬೇರೆ ಏನಾದರೂ ಬೆಳೆಸುವಂಥ ಅವಕಾಶಗಳೆಲ್ಲ ಮಾಡಿಕೊಂಡಿದ್ದಾರೆ ಸರ್? ಅಂತರ್ಬೆಳೆಯಾಗಿ ಪ್ರಥಮ 3 ನಿಮಗೆ ಯಾವುದೇ ತರಕಾರಿ ಬೆಳೆಯನ್ನು ಬೆಳೆಸಬಹುದು. ಇದರಿಂದ ಸರ್ಕಾರದಿಂದ ಹೆಕ್ಟೇರಿಗೆ ಸಾಧಾರಣ ಒಂದು 5,000 ಸಹಾಯಧನವನ್ನು ಇನ್ಸೆಂಟಿವ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಒಂದು 7 ನಂತರ ಅಂತರ್ಬೆಳೆಯಾಗಿ ಕೋಕೋ, ಕಾಫಿ ತುಂಬ ಅಂತರ್ಬೆಳೆಯ ಇದನ್ನು ಕೊಟ್ಟಿದ್ದಾರೆ ಅವರು, ಅದನ್ನೆಲ್ಲ ಅಂತರ್ಬೆಳೆಯಾಗಿ ಬೆಳೆಯಬಹುದು. ಮತ್ತು ಈ ಗಿಡಕ್ಕೆ ನಮ್ಮ ಪೆಪ್ಪರ್ ಚೆನ್ನಾಗಿ ಹರಡ್ತದೆ ಸರ್. ಹಾಂ ಸರಿ. ಈಗ ಇದನ್ನು ಬೆಳೆಸುವಾಗ ನೀವು ಹೇಳಿದ್ರಿ ನೆಡಬೇಕಾದ್ರೆ ಅದನ್ನು ದೊಡ್ಡ ಗುಂಡಿಯೆಲ್ಲ ಮಾಡಬೇಕಾಗಿಲ್ಲ, 1-2 ಆಳದ JCBನ ತಂದು ಜಿಗ್ಜ್ಯಾಗ್ ಆಗಿ ನೆಡಬಹುದು ಅಂತ. ನೆಟ್ಟ ಮೇಲೆ ಇದಕ್ಕೆ ನೀರಾವರಿ ವ್ಯವಸ್ಥೆ, ಗೊಬ್ಬರದ ವ್ಯವಸ್ಥೆ ಎಲ್ಲ ಯಾವ ಥರ ಸರ್? ಇದಕ್ಕೆ ನಾನು ಹೇಳಿದ ಹಾಗೆ ನೀರಿನ ಅವಶ್ಯಕತೆ ಇದೆ. ಒಂದು ಗಿಡಕ್ಕೆ ಪ್ರಥಮ 3 ಸಾಧಾರಣ 50-60 ಗಿಡಕ್ಕೆ ನೀರು ಕೊಡಬೇಕು. ಮುಂದಿನ ದಿನಗಳಲ್ಲಿ ಫಲ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ 100-200 ಒಂದು ಗಿಡಕ್ಕೆ ನೀರು ಕೊಡಬೇಕು ಆಗ್ತದೆ. ನೀವು ನೀರು ಕೊಟ್ಟಷ್ಟು ಇದಕ್ಕೆ ಫಲ ಜಾಸ್ತಿ ಬರ್ತದೆ. ಈ ನೀರಾವರಿಗೆ ನಾವು ಡ್ರಿಪ್ ಇರಿಗೇಷನ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನನ್ನು ಪ್ರಿಫರ್ ಮಾಡ್ತೀವಿ. ಸ್ಪ್ರಿಂಕ್ಲರ್ ನಿಮಗೆ ಗೊತ್ತಿದೆ, ಆ್ಯಸ್ ಯೂಶುವಲ್ ನಾವು ಅಡಿಕೆ ತೋಟದಲ್ಲಿ ಹೇಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ. ಡ್ರಿಪ್ ಇರಿಗೇಷನ್ ಆದರೆ 16 ಲೇಟ್ರಲ್ ಪೈಪಿಂದ ನಿಮ್ಮ ಮೈಕ್ರೋಟ್ಯೂಬ್ ಕೊಟ್ಟು ಮಿನಿ ಸ್ಪ್ರಿಂಕ್ಲರ್ ಮೈಕ್ರೋ ಸ್ಪ್ರಿಂಕ್ಲರನ್ನು ಹಾಕಿ ಈ ಮ್ಯಾಟನ್ನು ವೆಟ್ ಮಾಡ್ತೇವೆ. ಇದಕ್ಕಂದರೆ ಬೇರುಗಳು ಜಸ್ಟ್ 1-6 ಕೆಳಗಿರೋದ್ರಿಂದ ಅಷ್ಟೇ, ಹೌದು 6 ಕೆಳಗಿರೋದ್ರಿಂದ ನಿಮ್ಮ ಮ್ಯಾಟ್ ವೆಟ್ ಆದರೆ ಸಾಕು ಇದಕ್ಕೆ. ಅದು ಸರಿ. ಈಗ ಇದಕ್ಕೆ ಗೊಬ್ಬರ ಇಂಥದ್ದು ಕೊಡಬೇಕಾ? ಗೊಬ್ಬರ ಇದಕ್ಕೆ ಅವಶ್ಯಕತೆ ಇದೆ, NPK ಅವಶ್ಯಕತೆ ಇದೆ. ಅದು ಕಂಪನಿಯವರು ಒಂದು ಲಿಸ್ಟ್ ಕೊಡ್ತಾರೆ, ಅದರ ಪ್ರಕಾರ ಯೂರಿಯಾ, ಪೊಟ್ಯಾಶ್, ರಾಕ್ ಆ ಥರ ಕೊಡಬೇಕಾಗ್ತದೆ. ವರ್ಷದಲ್ಲಿ 3 ಮಾಡಿ ಕೊಡಬೇಕು. ಕೆಲವು ರೈತರು ಏನು ವರ್ಷಕ್ಕೆ ಅವರು ರೆಕಮೆಂಡ್ ಮಾಡಿದ್ದಾರೆ ಅದನ್ನು 12-10 ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟು ಒಳ್ಳೆ ಬೆಳೆಯನ್ನು ತೆಗೆದವರು ಸುಮಾರು ಜನ ಇದ್ದಾರೆ ಅಂತ ಹೇಳಿದ್ರೆ ಕಡಿಮೆ ಪ್ರಮಾಣದಲ್ಲಿ ಜಾಸ್ತಿ ಸಾಲ ಕೊಡಬೇಕು. ಹೌದು ಅಲ್ವಾ? ಹೌದು. ಇದಕ್ಕೇನಾದರೂ ಕೂಡ ಬೇರೆ ರೀತಿಯಲ್ಲಿ ಇದು ಬೆಳೆಯುವಾಗ ತೊಂದರೆ ಆಗದ ಹಾಗೆ ನಾವು ಕಾಪಾಡಬೇಕಾದ ಅಗತ್ಯ ಇದೆಯಾ? ಇದಕ್ಕೆ ಅಷ್ಟೊಂದು ಇದು ಕಾಪಾಡೋಕ್ಕೆ ಅಗತ್ಯ ಇಲ್ಲ. ಇನಿಷಿಯಲಿ ನಮಗೆ ಸ್ವಲ್ಪ ಕಾಡು ಪ್ರಾಣಿಗಳ ಹಾವಳಿ ಇದೆ ನಮ್ಮ ಭಾಗದಲ್ಲಿ. ಅದಕ್ಕೆ ಆಯಾ ರೈತರು ಅದಕ್ಕೆ ಸೂಕ್ತವಾದ ಪ್ರೊಟೆಕ್ಷನ್ ಅನ್ನು ಮಾಡಿಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇನಿಷಿಯಲಿ ನಿಮಗೆ ಒಂದು ಕಾಡು ಹಂದಿ ಮತ್ತು ಮುಳ್ಳು ಹಂದಿಯ ಉಪದ್ರವ ಇದೆ. ಅದಕ್ಕೆ ಕೆಲವರು ವೇಸ್ಟ್ ಟಿನ್ ಇದೆ ಅಲ್ವಾ, ನಿಮ್ಮ ಕ್ಯಾಶ್ಯೂ ಟಿನ್ಸ್, ಅದನ್ನು ಇಟ್ಟಿದ್ದಾರೆ. ಸೊ ದಟ್ ಒಂದು ವರ್ಷ ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟರೆ ನಂತರ ಅದು ಹಾರ್ಡ್ ಆಗುತ್ತೆ, ಅದರ ನಂತರದ ದಿನಗಳಲ್ಲಿ ಮರಕ್ಕೆ ಅದರ ಎಫೆಕ್ಟ್ ಆಗೋದಿಲ್ಲ. ಮತ್ತು ಫ್ರುಟ್ ಬರುವಾಗ ಸ್ವಲ್ಪ ಅಟ್ಯಾಕ್ ಮಾಡ್ತದೆ, ಅಪ್ ಟು ಒಂದು ಶೋಲ್ಡರ್ ಹೈಟ್ ತನಕ ಹೋದಾಗ ಅದಕ್ಕೆ ತಿನ್ಲಿಕ್ಕೆ ಸಿಗ್ತದೆ. ಅದನ್ನು ಬಲೆ ಅಥವಾ ಕೆಲವರು ಏನು ಮಾಡಿದ್ದಾರೆ ಅಂದರೆ ಇಡೀ ತೋಟಕ್ಕೆ ಶೇಡ್ ನೆಟ್ ಹಾಕಿದ್ದಾರೆ, ಕೆಲವರು ಸೋಲಾರ್ ಫೆನ್ಸಿಂಗಿಗೆ ಹೋಗಿದ್ದಾರೆ. ಈ ಥರದಲ್ಲಿ ಅವರದೇ ಆದ ಮೆಥಡಲ್ಲಿ ಅವರು ಅದನ್ನು ಪ್ರೊಟೆಕ್ಷನ್ ಮಾಡಿದ್ದಾರೆ. ಸರಿ, ಸಾಮಾನ್ಯವಾಗಿ ಇದು ಎಷ್ಟು ವರ್ಷಗಳಲ್ಲಿ ಅದರ ಫಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ? ಈಗ ಬರುವ ತಳಿಗಳು ಮಲೇಷ್ಯಾದಿಂದ ಹೈಬ್ರಿಡ್ ತಳಿಗಳು ಬಂದಿವೆ, ಡಾರ್ ವೆರೈಟಿ. ಎರಡೂವರೆ ವರ್ಷದಲ್ಲಿ ಈಲ್ಡ್ ಸ್ಟಾರ್ಟ್ ಆಗ್ತದೆ ಸರ್. ಇದರಲ್ಲಿ ನಿಮಗೆ ಹೂ ಬರಲಿಕ್ಕೆ ಎರಡನೇ ವರ್ಷದಲ್ಲೇ ಸ್ಟಾರ್ಟ್ ಆಗ್ತದೆ. ಬಟ್ ಕಂಪನಿಯವರು ಮತ್ತು ವಿಜ್ಞಾನಿಗಳು ಏನು ರೆಕಮೆಂಡ್ ಮಾಡಿದ್ದಾರೆ ಅಂದರೆ, ಫಸ್ಟ್ ಎರಡು ಮೂರು ವರ್ಷ ಆ ಹೂವನ್ನು ತೆಗಿಬೇಕು. ಸೊ ದಟ್ ಆ ಮರ ಅಗಲ ಆಗಿ ಬೆಳೀತದೆ, ಅಗಲವಾಗಿ ಬೆಳೆದ ಕೂಡಲೇ ಅದರಲ್ಲಿ ಫಲ ಜಾಸ್ತಿ ಬರ್ತದೆ ಅಂತ ಹೇಳಿ ಫಸ್ಟ್ ಟೂ ಇಯರ್ಸ್ಗೆ ನಾವು ಅದರ ಹೂವನ್ನು ಕಿತ್ತಬೇಕಾಗ್ತದೆ. ಸಾಮಾನ್ಯ ಇದು ಎಷ್ಟು ಎತ್ತರಕ್ಕೆ ಮತ್ತು ಎಷ್ಟು ಅಗಲಕ್ಕೆ ಬೆಳೆಯುವಂಥ ಮರ ಸರ್? ಇದರ ಹೈಟ್ ಹೇಗೆ ಅಂದರೆ, ಫಲ ನಿಮಗೆ ಗ್ರೌಂಡ್ ಲೆವೆಲಲ್ಲೇ ಬರುತ್ತೆ. ಪ್ರತಿ ವರ್ಷ ಇದರ ಹೈಟ್ 1 ಫೀಟ್ ಜಾಸ್ತಿ ಆಗುತ್ತೆ, 30 ವರ್ಷಗಳಲ್ಲಿ 30 ಫೀಟ್ ಜಾಸ್ತಿ ಆಗ್ತದೆ. ನಂತರದ ದಿನಗಳಲ್ಲಿ ಅದರ ಕಟಾವು ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೂತನ ಯಾವುದಾದ್ರೂ ಟೆಕ್ನಾಲಜಿ ಇಷ್ಟರ ತನಕ ಬಂದಿಲ್ಲ, ಆವಿಷ್ಕಾರ ಆಗ್ತಾ ಇದೆ. ಈಗ ಪ್ರೆಸೆಂಟ್ ಅವರ ರೆಕಮೆಂಡೇಶನ್, ತೋಟಗಾರಿಕೆ ಇಲಾಖೆಯ ಪ್ರಕಾರ ಏನು ರೆಕಮೆಂಡೇಶನ್ ಅಂದರೆ, 30 ಫೀಟ್ ಹೋದ ನಂತರ ನೀವು ಅದನ್ನು ಕಟ್ ಮಾಡಿ ಬೇರೆ ನೆಡುವುದು ನಿಮಗೆ ಫೀಸಿಬಲ್ ಅಂತ ಅವರು ರೆಕಮೆಂಡ್ ಮಾಡ್ತಾ ಇದ್ದಾರೆ. ಈಗ ಅಡಿಕೆ ಅಥವಾ ತೆಂಗು ಬೆಳೆಯ ಮಾಡುವ ಥರ ಸ್ವಲ್ಪ ದೊಡ್ಡದಾದ ಕೂಡಲೇ ನಾವು ಅದರ ಮಧ್ಯ ಮಧ್ಯ ಸಸಿಗಳನ್ನು ಇಡುವುದಕ್ಕೆ ಅವಕಾಶಗಳು ಇದರಲ್ಲಿದ್ದಾವ? ಇಲ್ಲ ಸರ್, ಇದರಲ್ಲಿ ಹೇಗೆ ಅಂದರೆ ಇಂಟರ್ ಕ್ರಾಪ್ ಆಗಿ ನೀವು ಇದನ್ನು ಹಾಕ್ಬೋದು. ರೆಕಮೆಂಡೆಡ್ ಏನು ಇಂಟರ್ ಕ್ರಾಪ್ ಸಜೆಸ್ಟ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ನವರು, ಅದನ್ನು ಮಾಡ್ಬೋದು. ಮತ್ತೆ ಅದು ಮಧ್ಯದಲ್ಲಿ ಹಾಕಲಿಕ್ಕೆ ಅವಕಾಶ ಇಲ್ಲ. ಇದರಲ್ಲಿ ಇಷ್ಟು ಆಗಲ್ಲ, ಇಷ್ಟು ಜಾಗ ಬೇಕೇ ಬೇಕು. ಯಾಕೆಂದರೆ ಅದರ ಎಲೆಗಳು ಒಂದಕ್ಕೊಂದು 30 ಫೀಟ್ ಕವರ್ ಆಗುತ್ತೆ, 15 ಫೀಟ್ ಕವರ್ ಆಗ್ತದೆ, ಒಂದಕ್ಕೊಂದು ಟಚ್ ಆಗ್ತದೆ. ನಂತರ ಅದರ ಒಳಗೆ ನಿಮ್ಮ ಸನ್ಲೈಟ್ ಬರುವ ಚಾನ್ಸಸ್ ಭಾರಿ ಕಡಿಮೆ. ಈಗ ಈ ಗಿಡದಲ್ಲಿ ಫಲ ಕೊಡಲಿಕ್ಕೆ ಶುರು ಮಾಡುವಾಗ ಸಾಮಾನ್ಯ ಇದರಲ್ಲಿ ಕಾಯಿಗಳು ಹೇಗಿರ್ತವೆ, ಎಷ್ಟಿರ್ತವೆ, ಮತ್ತು ಇದು ಬೆಳೆ ಇದು ಕೊಯ್ಯುವಂಥ ವ್ಯವಸ್ಥೆಗಳು ಯಾವ ಥರ, ಅಂದರೆ ಯಾವಾಗ ಕೊಯ್ಯಬೇಕು ಅನ್ನುವಂಥದ್ದು? ಇದಕ್ಕೆ ಒಂದು ಪ್ರಥಮ ಕಟಾವಿಗೆ ಸಾಧಾರಣ ಒಂದು 5 ಕೆಜಿಯಿಂದ ಬಂಚ್ ಸ್ಟಾರ್ಟ್ ಆಗ್ತದೆ. 5 ಕೆಜಿಯಿಂದ ಬಂಚ್ ಸ್ಟಾರ್ಟ್ ಆಗಿ ಮರ ದೊಡ್ಡದಾದಾಗೆ ಬಂಚ್ ಸೈಜ್ ದೊಡ್ಡದಾಗ್ತದೆ. ಕೆಲವು ರೈತರ ತೋಟಗಳಲ್ಲಿ ಈಗ ಸಾಧಾರಣ ಆವರೇಜ್ 60 ಕೆಜಿಯ ಬಂಚ್ಗಳು ಬರ್ತವೆ. ಬಂಚಲ್ಲಿ ಎಷ್ಟು ಇದಿರ್ತದೆ ಕಾಯಿಗಳು ಇರ್ತದೆ ಸರ್? ಅದು ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ ಸರ್. ಈಗ ಈ ಬಂಚನ್ನು ನೀವು ಕಟಾವು ಮಾಡುವ ವ್ಯವಸ್ಥೆ ಹೇಗೆ? ಇದಕ್ಕೆ ಒಂದು ಇನಿಷಿಯಲಿ ಒಂದು ಚಿಸಲ್ ಸಿಗ್ತದೆ, ದೊಡ್ಡ ಕತ್ತಿಯಲ್ಲೂ ಕಟ್ ಮಾಡ್ಬೋದು ಅಥವಾ ನಮ್ಮ ಚೈನ್ಸಾ ಮೆಷಿನಲ್ಲಿ ಕಟ್ ಮಾಡ್ಬೋದು. ಒಂದು ಶೋಲ್ಡರ್ ಹೈಟ್ ತನಕ ಚೈನ್, ಮತ್ತು ನಿಮ್ಮ ಒಂದು ಆಮದು ಮಾಡಿದ ಒಂದು ಕತ್ತಿ ಸಿಗತ್ತೆ ಸರ್, ವಿತ್ ದೋಣಿ. ನಮ್ಮ ಸೊಸೈಟಿಯಲ್ಲಿ ಇದೆ, ಅದು ರೈತರಿಗೋಸ್ಕರ ನಾವು ತರಿಸಿಟ್ಟಿದ್ದೇವೆ. ಅದನ್ನು ಟ್ರೈನ್ ಮಾಡಿ ನಾವು ಅವರಿಗೆ ಇದು ಮಾಡ್ತೇವೆ. ಕಂಪನಿಯವರು ಬಂದು ಟ್ರೈನ್ ಮಾಡ್ತಾರೆ. ಕಟಾವಿನ ಟೈಮಲ್ಲಿ ಯಾವಾಗ ಕಟಾವು ಮಾಡಬೇಕು, ಯಾವ ಹಂತದಲ್ಲಿ ಮಾಡಬೇಕು ಅಂತ ಹೇಳಿ ಕಂಪನಿಯವರು ಬಂದು ತೋರಿಸ್ತಾರೆ. ಅದನ್ನು ಸುರುವಿಗೆ ಅದು ಬ್ಲ್ಯಾಕ್ ಕಪ್ಪು ಕಲರಲ್ಲಿ ಇರ್ತದೆ, ನಂತರ ಅದು ಗೋಲ್ಡನ್ ಕಲರಿಗೆ ಕನ್ವರ್ಟ್ ಆಗ್ತದೆ. ಗೋಲ್ಡನ್ ಕಲರ್ ಬಂದ ಮೇಲೆ ಅದನ್ನು ಕಟಾವು ಮಾಡುವ ಹಂತಕ್ಕೆ ಬರ್ತದೆ ಅಂತ ಲೆಕ್ಕ. ವರ್ಷದಲ್ಲಿ ಎಷ್ಟು ಸಲ ಇದನ್ನು ಕಟಾವು ಮಾಡುವಂಥ ವ್ಯವಸ್ಥೆಗಳಿರ್ತವೆ ಸರ್? ಪ್ರತಿ ತಿಂಗಳು 2 ಕಟಾವು ಮಾಡುವ ಇದು ಕ್ರಾಪ್ ಇದು. ಈಗ ಪ್ರತಿ 15 ದಿನಕ್ಕೆ ಒಂದು ಕಟಾವು ಮಾಡಬೇಕಂತ ಇದೆ, ಬಟ್ ಕೆಲವು ಸಲ ಅದು 15-20 ದಿನಗಳಿಗೆ ಹೋಗುತ್ತೆ. ವರ್ಷಕ್ಕೆ ಒಂದು 20-22 ಕಟಿಂಗ್ ಬರುತ್ತೆ ಸರ್. ಸಾಮಾನ್ಯವಾಗಿ ನೀವೀಗ ಇದರಲ್ಲಿ ತೊಡಗಿಸಿಕೊಂಡವರು ಕಟಿಂಗ್ ಮಾಡುವಾಗ ನಿಮ್ಮ 1 ಎಕರೆಗ ಎಷ್ಟು ಇದರಲ್ಲಿ ಫಲ ಸಿಗ್ಬೋದು? ಇದು ಆವರೇಜ್ ನೀವು ತಗೊಂಡ್ರೆ 1 ಎಕರೆಗೆ 1 ಟನ್ ತೆಗಿಬೋದು 1 ಕಟಾವಿಗೆ. ನಮ್ಮಲ್ಲಿ ಕೆಲವು ರೈತರು ಇದ್ದಾರೆ, ಲಾಸ್ಟ್ ಟೈಮ್ ಒಬ್ಬರು 1.2 ಏಕರ್ಸಲ್ಲಿ ಸಾಧಾರಣ 15 ಟನ್ ಕಟಾವು ಮಾಡಿದ್ದಾರೆ. ನಾವು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ನಮ್ಮ ಸಹಕಾರ ಸಂಘದಿಂದ. ಸಾಧಾರಣ ಹೆಕ್ಟೇರಿಗೆ 30 ಟನ್ ಬಂತದು. ಅಷ್ಟು ಮಾಡಿದವರು ಕೂಡ ಇದ್ದಾರೆ. ಈಗ ಇದರಲ್ಲಿ ಬೇರೆ ಬೇರೆ ತಳಿಗಳು ಅಂತ ಏನಾದರೂ ಉಂಟಾ? ತಳಿಗಳು ತೆನರ ವೆರೈಟಿ ಒಂದೇ ಇಂಡಿಯಾಕ್ಕೆ ಸೂಟ್ ಆಗೋದು, ಅದನ್ನು ಕಂಪನಿಯವರು ಕೊಡ್ತಾ ಇದ್ದಾರೆ. ಇಲ್ಲೂ ಡೊಮೆಸ್ಟಿಕ್ಗಾಗೂ ಡೆವಲಪ್ ಮಾಡಿದ್ದಾರೆ, ಇಂಪೋರ್ಟು ಮಾಡ್ತಾ ಇದ್ದಾರೆ. ಇದನ್ನು ಕಟಾವು ಮಾಡಿದ ಮೇಲೆ ನಾವು ಅದನ್ನು ಯಾವ ಥರ ಮಾರಾಟದ ವ್ಯವಸ್ಥೆಗಳು? ಸರ್, ಇದು ಆ್ಯಕ್ಚುಲಿ ಈ ಕ್ರಾಪು PPP ಮಾಡೆಲಲ್ಲಿದೆ ಸರ್. ಇದರಲ್ಲಿ ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ, ಗ್ರೋವರ್ಸ್ ಇದ್ದಾರೆ. ಕಂಪನಿಗಳಿಗೆ ನಮ್ಮ ಏರಿಯಾವನ್ನು ಒಂದು ಕಂಪನಿಗೆ ಸರ್ಕಾರವು ಅಲಾಟ್ ಮಾಡಿರುತ್ತೆ. ಸೊ ನಮ್ಮ ಈ ಸೌತ್ ಕೆನರಾ ಮತ್ತು ಉಡುಪಿ ಜಿಲ್ಲೆಗಳನ್ನು 3F ಆಯಿಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿಗೆ ವಹಿಸ್ಕೊಟ್ಟಿದ್ದಾರೆ. ಅವರಿಗೆ ಏನಂದರೆ ಈ ನರ್ಸರಿಯನ್ನು ಮಾಡಿ ಗಿಡ ಕೊಟ್ಟು ಹಣ್ಣನ್ನು ಬೈಬ್ಯಾಕ್ ಮಾಡುವ ತನಕದ ಜವಾಬ್ದಾರಿ ಮತ್ತು ಮುಂದಿನ ಪ್ರೊಸೆಸಿಂಗ್ ಜವಾಬ್ದಾರಿ ಆ ಕಂಪನಿಗಳಿಗೆ ಸೇರುತ್ತೆ. ಕಂಪನಿಗಳು ಏನು ಮಾಡಿದ್ದಾರೆ ಅಂದರೆ ಅಲ್ಲಲ್ಲಿ ಕಲೆಕ್ಷನ್ ಪಾಯಿಂಟ್ ಅಂತ ಮಾಡಿದ್ದಾರೆ. ಆ ಕಲೆಕ್ಷನ್ ಪಾಯಿಂಟಿಗೆ ಅವರು ಒಂದು ಕಟಾವಿನ ದಿನಾಂಕವನ್ನು ನಿಗದಿಪಡಿಸಿ ನಮಗೆ ಹೇಳ್ತಾರೆ. ಆ ದಿನ ನಾವು ಕಟಾವು ಮಾಡಿ ಅವರಿಗೆ ಆ ಕಲೆಕ್ಷನ್ ಪಾಯಿಂಟಿಗೆ ಹಾಕಿದರೆ ಅವರು ಅದನ್ನು ತಗೊಂಡು ಹೋಗಿ ನಮಗೆ ಇಮಿಡಿಯೇಟಾಗಿ ಎಷ್ಟು ತೂಕ ಇದೆ ಅಂತ ಮೆಸೇಜ್ ಕೊಡ್ತಾರೆ. ಪ್ರತಿ ತಿಂಗಳು ಸರ್ಕಾರ ಇದಕ್ಕೆ ಒಂದು ಫಾರ್ಮುಲಾ ಪ್ರಕಾರ ಇಂಟರ್ನ್ಯಾಷನಲ್ ನಿಮ್ಮ MCX ಪಾಮ್ ಕ್ರೂಡ್ ಆಯಿಲ್ನ ರೇಟನ್ನು ಆ್ಯವರೇಜ್ ತೆಗೆದು ಪ್ರತಿ ತಿಂಗಳ 1ನೇ ತಾರೀಕಿಗೆ ಮುಂಚಿನ ತಿಂಗಳ ಒಂದು ರೇಟನ್ನು ಫಿಕ್ಸ್ ಮಾಡ್ತಾರೆ. ಆ ರೇಟ್ ಫಿಕ್ಸ್ ಮಾಡಿದ 7 ದಿನಗಳಲ್ಲಿ ನಿಮ್ಮ ಖಾತೆಗೆ ಕಂಪನಿಯವರು ಹಣವನ್ನು ಜಮಾ ಮಾಡ್ತಾರೆ. ಈ ಬೆಳೆಯ ಸ್ಪೆಷಾಲಿಟಿಯೇ ಇದು, ಏನಂದರೆ ಇದರಲ್ಲಿ ಮಿಡ್ಲ್ ಮ್ಯಾನ್ಗಳು ಇಲ್ಲ. ನಾವು ಬೆಳೆಸಿದ ಬೆಳೆಯನ್ನು ಕಂಪನಿಯು ಡೈರೆಕ್ಟ್ ಪರ್ಚೇಸ್ ಮಾಡ್ತದೆ, ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಈ ಬೆಳೆಯನ್ನು ಕದಿಲಿಕ್ಕೂ ಆಗೋದಿಲ್ಲ. ಈಗ ಬೇರೆ ಯಾರಾದರೂ ಇದರ ಮಧ್ಯೆ ಬಂದು ಇದನ್ನು ತಗೊಂಡು ಹೋಗ್ತೇನೆ ಅಂತ ಹೇಳಿದವರು ಇದ್ದಾರಾ? ತಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಸರ್, ಯಾಕಂದರೆ ಇದಕ್ಕೆ ಗೌರ್ಮೆಂಟ್, ನಾನು ಹೇಳಿದಾಗೆ ಸಸಿಯಿಂದ ಹಿಡಿದು ಎಂಡ್ ಪ್ರೈಸ್ ತನಕ ಗೌರ್ಮೆಂಟ್ ಸಪೋರ್ಟ್ ಇದೆ. ಯಾರಾದರೂ ಒಂದು ಮಧ್ಯದಲ್ಲಿ ತಗೊಂಡು ಹೋದ್ರೂ ಅವರಿಗೆ ಏನು ಆ MSP ಇದೆ ಅದೆಲ್ಲ ಏನೂ ಬರೋದಿಲ್ಲ. ಏನು ಈ ಅಲಾಟ್ ಮಾಡಿದ ಕಂಪನಿಯವರು ಏನು ಡೀಟೇಲ್ಸ್ ಕೊಡ್ತಾರೆ ಅದರ ಪ್ರಕಾರ ಅವರು ಗೌರ್ಮೆಂಟ್ ನಮಗೆ ಸಹಾಯಧನವನ್ನು ರಿಲೀಸ್ ಮಾಡ್ತಾರೆ. ಈ ತಾಳೆಯ ಒಂದು ಕಾಯಿ, ಇದನ್ನು ಸಾಮಾನ್ಯವಾಗಿ ಎಣ್ಣೆಗೆ ಮಾತ್ರ ಉಪಯೋಗಿಸುವುದು ಅಥವಾ ಬೇರೆದಕ್ಕೆ ಉಪಯೋಗಿಸ್ಲಿಕ್ಕೆ ಆಗ್ತದೆ? ಸರ್, ಇದು ಈಗ ಮಲ್ಟಿಪರ್ಪಸ್ ಕ್ರಾಪ್ ಅಂತ ಹೇಳ್ಬೋದು. ನಮ್ಮಲ್ಲಿ ಎಡಿಬಲ್ ಆಯಿಲಿಗೆ ಒಂದು ಡಿಮಾಂಡ್ ಎಷ್ಟು ಇದೆ ಅಂದರೆ 90% ನಾವು ಇಂಪೋರ್ಟಿಗೆ ಡಿಪೆಂಡ್ ಆಗಿದ್ದೇವೆ. ಸಾಧಾರಣ ಒಂದು 16.5 million tons ನಾವು ಇಂಪೋರ್ಟ್ ಮಾಡ್ತಾ ಇದ್ದೇವೆ, ವೆರಾಸ್ ಇಂಡಿಜಿನಿಯಸ್ ನಮ್ಮದು ಪ್ರೊಡಕ್ಷನ್ 1.5 million metric tons ಮಾತ್ರ. ಅಷ್ಟು ಈ ಪ್ರಾಡಕ್ಟಿಗೆ ಡಿಮಾಂಡ್ ಸಪ್ಲೈ ಗ್ಯಾಪ್ ಇದೆ. ಸೊ ಇದನ್ನು ಹೆಚ್ಚಾಗಿ ಎಡಿಬಲ್ ಪರ್ಪಸ್ಸಿಗೆ ನಾವು ಯೂಸ್ ಮಾಡ್ತೇವೆ. ಎಡಿಬಲ್ ಬಿಟ್ಟು ಇದನ್ನು ಸೋಪ್ಸ್ಗೆ, ಚಾಕ್ಲೇಟ್ಸಿಗೆ, ಶ್ಯಾಂಪೂಗೆ, ನೀವು ಒಂದು ಸೂಪರ್ ಮಾರ್ಕೆಟಲ್ಲಿ ಹೋದರೆ ಒಂದು 50% ಐಟಮಲ್ಲಿ ಈ ಆಯಿಲ್ ಪಂಪನ್ನು ನೀವು ಕಾಣ್ಬೋದು. ಬೇರೆ ಬೇರೆ ಅದಕ್ಕೆ ಉಪಯೋಗ. ಹೌದು, ನಂತರದ ದಿನಗಳಲ್ಲಿ ಇದನ್ನು ಬಯೋಡೀಸೆಲ್ ಆಗಿಯೂ ಉಪಯೋಗಿಸ್ಬೋದು, ಬಯೋ ನಿಮ್ಮ ಲೂಬ್ರಿಕೆಂಟ್ಸ್ ಆಗಿಯೂ ಉಪಯೋಗಿಸ್ಬೋದು. ನೀವು ಕೆಲವು ಕಡೆಯಲ್ಲಿ ನೋಡಿರ್ಬೋದು ಈ ನಿಮ್ಮ ಚೈನ್ಸಾಗೆ, ಮರ ಕಟ್ ಮಾಡುವ ಚೈನ್ಸಾಗೆ ಬಯೋ ಲೂಬ್ರಿಕೆಂಟ್ ಆಗಿ ಪಾಮ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದಾರೆ. ಈಗ ಇದು ಲಾಭದಾಯಕ ಬೆಳೆಯ? ಹೌದು, ಇದು ಲಾಭದಾಯಕ ಬೆಳೆ. ಬಟ್ ಅಡಿಕೆಗೆ ಕಂಪೇರ್ ಮಾಡಿದರೆ ಅಡಿಕೆಯಷ್ಟು ಲಾಭ ಇರಲಿಕ್ಕಿಲ್ಲ ಈಗಿನ ರೇಟಲ್ಲಿ. ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇದು ಅಡಿಕೆಯ ಒಂದು ಆ ಲೆವೆಲ್ಲಿಗೆ ಬಂದು ನಿಲ್ತದೆ ಮತ್ತು ಅಡಿಕೆಗೆ ಒಂದು ಪರ್ಯಾಯ ಬೆಳೆಯಾಗಿಯೂ ನಾವು ತಾಳೆ ಬೆಳೆಯನ್ನು ಕನ್ಸಿಡರ್ ಮಾಡ್ಬೋದು. ಇದರ ಕಾಯಿಯನ್ನು ತಿನ್ನಲಿಕ್ಕೆ ಉಪಯೋಗಿಸ್ಲಿಕ್ಕೆ ಆಗ್ತದಾ? ಇಲ್ಲ ಸರ್, ಇದನ್ನು ಪ್ರೋಸೆಸ್ ಮಾಡಿಯೇ ಯೂಸ್ ಮಾಡಬೇಕು. ಯೂಸ್ ಮಾಡಬೇಕು. ಈಗ ಇದನ್ನು ಬೆಳೆಯುವವರ ಸಂಖ್ಯೆ ಸಾಕಷ್ಟು ಇಲ್ಲ ಅಂತ ಹೇಳಿದ್ರೆ ಹೌದು, ಯಾಕೆ ಅಂತ ಹೇಳಿ ನಿಮಗೆ ಅನಿಸ್ತದೆ? ಸರ್, ನೀವು ಆಂಧ್ರ ಮತ್ತು ತೆಲಂಗಾಣ ಕಂಪೇರ್ ಮಾಡಿದರೆ ಕರ್ನಾಟಕದಲ್ಲಿ ಬೆಳೆಯುವ ಪ್ರದೇಶ ಭಾರಿ ಕಮ್ಮಿ. ಆಂಧ್ರದಲ್ಲಿ 295,000 metric tons ಉತ್ಪತ್ತಿ ಆದರೆ ಕರ್ನಾಟಕದಲ್ಲಿ ಕೇವಲ 20,000 metric tons ಉತ್ಪತ್ತಿ ಆಗ್ತಾ ಇದೆ. ಅಷ್ಟು ಕಡಿಮೆ ಇದೆ. ಇದಕ್ಕೆ ಕಾರಣ ಇಲ್ಲಿ ಒಂದು ಆಲ್ಟರ್ನೇಟಿವ್ ಕ್ರಾಪ್ ಆಗಿ ಅಡಿಕೆ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ, ಸಪೋಸ್ ಉತ್ತರ ಕರ್ನಾಟಕ ಹೋದರೆ ಅಲ್ಲಿ ಕಬ್ಬಿದೆ. ಆಂಧ್ರದಲ್ಲಿ ಹಾಗಿಲ್ಲ, ಇದೇ ಬೆಳೆಗೆ ಡಿಪೆಂಡ್ ಆಗಿದ್ದಾರೆ ಎಲ್ಲ ರೈತರು. ಹಾಗೆ ಅಲ್ಲಿಯ ಸ್ಥಿತಿ ಹೇಗಿದೆ ಅಂದರೆ ಪ್ರತಿಯೊಂದು ಹೋಬಳಿಯಲ್ಲಿ ಒಂದೊಂದು ಪ್ರೊಸೆಸಿಂಗ್ ಯೂನಿಟ್ ಇದೆ. ಅಷ್ಟು ಡೆವಲಪ್ ಆಗಿದ್ದಾರೆ, ಅಷ್ಟು ಸೆಲ್ಫ್ ಸಫಿಷಿಯಂಟ್ ಆಗಿದ್ದಾರೆ. ಬಟ್ ಕರ್ನಾಟಕದಲ್ಲಿ ಆ ದಿನಗಳು ಬರ್ತದೆ ಅಂತ ಒಂದು ವಿಶ್ವಾಸ ನಂದು. ಈಗ ಇದನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ನೀವಾಗಲಿ ಸರ್ಕಾರ ಆಗಲಿ ಏನು ಪ್ರಯತ್ನಗಳನ್ನು ಮಾಡ್ತಾ ಉಂಟು? ಸರ್, ಈಗ ಮುಂಚಿನ ದಿನಗಳಲ್ಲಿ ಸರ್ಕಾರ ಅಷ್ಟೊಂದು ಇದಕ್ಕೆ ಉತ್ತೇಜನ ಕೊಟ್ಟಿರಲಿಲ್ಲ. ಬಟ್ 2021 ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಸ್ಕೀಮನ್ನು ತಂದರು, ಅದರ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್. ಆಯಿಲ್ ಪಾಮ್ ಅಂತ ಹೇಳಿ. ಇದನ್ನು ಅವರು ಇಂಟ್ರೊಡ್ಯೂಸ್ ಆದಮೇಲೆ ಎಲ್ಲ ಇಲಾಖೆಗಳು, ಎಲ್ಲ ಕಂಪನಿಗಳು, ಎಲ್ಲ ಗ್ರೋವರ್ಸ್ಗಳು ಈ ಬೆಳೆಗೆ ಮುಂದೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಇದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ಕೂಡ ವಿಶೇಷವಾದ ಏನು ಸಬ್ಸಿಡಿ ಅನುದಾನಗಳು ಇದರಲ್ಲಿದ್ದಾವ? ನಾನು ಹೇಳಿದಾಗೆ ಇದಕ್ಕೆ ಎಲ್ಲ ರೀತಿಯಲ್ಲಿ ಸಬ್ಸಿಡಿಗಳಿದ್ದಾವೆ. ರೈಟ್ ಫ್ರಮ್ ನಿಮ್ಮ ಪ್ಲಾಂಟಿಂಗಿಂದ ಹಿಡಿದು ಫ್ರೂಟ್ ಕಲೆಕ್ಷನ್ ತನಕ ನಿಮಗೆ ಪೇಮೆಂಟ್ ತನಕ ಫೆಸಿಲಿಟೀಸ್ ಇದೆ. ಗಿಡಗಳು ಫ್ರೀ ಸಿಗ್ತವೆ. ನಿಮಗೆ ಲೆವೆಲ್ ಮಾಡಲಿಕ್ಕೆ ಜಾಗ ಲೆವೆಲ್ ಮಾಡಬೇಕಾಗ್ತದೆ ಫಸ್ಟಿಗೆ. ಅದಕ್ಕೆ ನಿಮ್ಮ PLD ಬ್ಯಾಂಕಿಂದ ಎಕರೆಗೆ 1.17 lakhs ಲೆಕ್ಕದಲ್ಲಿ 3%ಅಲ್ಲಿ ಲೋನ್ ಸಿಗ್ತದೆ. ಆ ಲೋನು ಫಸ್ಟ್ 3 ಇಯರ್ಸಿಗೆ ಖಾಲಿ ಇಂಟ್ರೆಸ್ಟ್ ಕಟ್ಟಿದರೆ ಸಾಕು. 4th ಇಯರ್ ಆನ್ವರ್ಡ್ಸ್ ನೀವು ಇನ್ಸ್ಟಾಲ್ಮೆಂಟ್ ಪ್ಲಸ್ ಇಂಟ್ರೆಸ್ಟ್ ಕಟ್ಟಿದರೆ ಸಾಕು. ಆ ಟೈಮಲ್ಲಿ ನಿಮಗೆ ಫ್ರೂಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಡ್ರಿಪ್ ಇರಿಗೇಷನಿಗೆ ಸಬ್ಸಿಡಿ ಇದೆ. ಕಟಾವು ಮಾಡುವ ಸಲಕರಣೆ ಪರ್ಚೇಸ್ ಮಾಡಲಿಕ್ಕೆ ಸಬ್ಸಿಡಿ ಇದೆ. ನಿಮಗೆ ಆ ಬೆಳೆಗಳು ತೂಕ ಜಾಸ್ತಿಯಾಗಿ ಹೊರಲಿಕ್ಕೆ ಕಷ್ಟ ಆದಾಗ ಮೋಟರೈಸ್ಡ್ ಕಾರ್ಟಿಗೆ ಸಬ್ಸಿಡಿ ಇದೆ. ಹಾಗೆ ಒಂದು 20 ಫೀಟ್ ಹೈಟ್ ಹೋದ್ಮೇಲೆ ಕಟಾವಿಗೆ ಎಕ್ಸ್ಟ್ರಾ ಒಂದು ಇನ್ಸೆಂಟಿವ್ ಇದೆ. ಇಂಟರ್ಕ್ರಾಪಿಗೆ ಇನ್ಸೆಂಟಿವ್ ಇದೆ. ನಿಮ್ಮ ಫ್ರೂಟ್ ಮೇಲೆ MSP ಇದೆ. ಇದೊಂದು ಒಂದೇ ಐಟಮ್ ಬೆಳೆ ಅಂತ ಹೇಳ್ಬೋದು ನಾವು. MSP ಇದೆ. ಈ ಸಲ 15,800 ರೂಪಾಯಿ 23-24 ಸಾಲಿಗೆ ನಿಗದಿ ಮಾಡಿದ್ದಾರೆ. ಈಗ ಮಾರ್ಕೆಟ್ ಬೆಲೆ ಸಾಧಾರಣ 12,800 ಹತ್ರ ಇದೆ. ಡಿಫ್ರೆನ್ಸನ್ನು ಪ್ರತಿ ವರ್ಷ ಕೇಂದ್ರ ಸರ್ಕಾರವು ಕೊಡ್ತದೆ. ಈಗ ಇದನ್ನು ನೀವು ಬೆಳೆಸಿದರೆ ಅದನ್ನು ಮಧ್ಯೆ ಮೇಂಟೈನ್ ಮಾಡಲಿಕ್ಕೆ ಬೇರೆ ಏನಾದರೂ ಖರ್ಚುಗಳು ಬರ್ತವೆ? ಇದನ್ನು ವರ್ಷ ವರ್ಷವೂ ಇದರ ಗಿಡದ ಗರಿಯನ್ನು ತೆಗೆಯುವಂಥದ್ದು ಅಂಥದ್ದು ಇಂಥದ್ದು ಮತ್ತು ಇದಕ್ಕೆ ಬರುವಂಥ ರೋಗಗಳೇನಾದರೂ ಇದ್ದಾವೆ? ಗರಿ ಕಟ್ ಮಾಡೋದು ಮಾಡಲೇಬೇಕಾಗ್ತದೆ. ಯಾಕೆಂದರೆ ಫ್ರೂಟ್ ಬಂಚ್ ಕಟ್ ಮಾಡಬೇಕಾದ್ರೆ ಗರಿಯನ್ನು ಕಟ್ ಮಾಡದೆ ಅದು ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಮೇಂಟೆನೆನ್ಸ್ ಏನಂದರೆ ಇದರಲ್ಲಿ ಒಂದು ಫಸ್ಟ್ 3 ವರ್ಷ ಮಧ್ಯದಲ್ಲಿ ಕಳೆಗಳು ಬರುತ್ತೆ, ಅದನ್ನು ಒಂದು ತೆಗೆಯುವ ಒಂದು ಖರ್ಚು ಬರುತ್ತೆ. ನಂತರದ ದಿನಗಳಲ್ಲಿ ನಿಮಗೆ ಫರ್ಟಿಲೈಸರ್ ಮತ್ತು ಕಟಾವಿಗೆ ಮಾತ್ರ ಖರ್ಚು. ರೋಗ ಹೇಳಿದ ಅಷ್ಟು ರೋಗ ಇಲ್ಲ ಸರ್ ಇದಕ್ಕೆ. ಬಟ್ ರೋಗ ಏನಾದರೂ ಅಂಥದ್ದು ಬಂದ್ರೂ ಕಂಪನಿಯವರು, ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ಬಂದು ಕೂಡಲೇ ಅದನ್ನು ಎಡಿಟ್ ಮಾಡುವ ಒಂದು ಸಿಸ್ಟಮ್ ಇದೆ. ಅಂತ ಹೇಳಿದರೆ ಈಗ ಬೇರೆ ಅದೇ ಥರದ ಬೆಳೆಗಳಾದಂಥ ಅಡಿಕೆ ಅಥವಾ ತೆಂಗಿಗೆ ಪ್ರತಿ ವರ್ಷ ಕೂಡ ನಾವು ಬೋರ್ಡೋ ಮಿಕ್ಸ್ಚರನ್ನು ಇಂಥದ್ದನ್ನೆಲ್ಲ ಹೊಡೆಯುವಂಥ ಒಂದು ವ್ಯವಸ್ಥೆ ಬೇಕಾಗ್ತದೆ. ಆ ಥರದ ವ್ಯವಸ್ಥೆ ಏನಾದರೂ ಮಾಡಬೇಕಾಗ್ತದೆ ಅಂತ? ಇಲ್ಲ ಸರ್, ಈ ಕ್ರಾಪಿಗೆ ಅಂತ ಸ್ಪ್ರೇ ಏನು ಕೊಡೋ ಅಗತ್ಯ ಇಲ್ಲ. ಈವನ್ ಪೋಸ್ಟ್ ಹಾರ್ವೆಸ್ಟಿಂಗಲ್ಲಿ ನಿಮಗೆ ಅಡಿಕೆಗೆ ಒಣಗಿಸುವುದು ಅಥವಾ ಸಿಪ್ಪೆ ತೆಗೆಯೋದು ಅಂತ ಪ್ರಮೇಯ ಇಲ್ಲ. ಇದನ್ನು ಕಟ್ ಮಾಡೋದು, ಸಪ್ಲೈ ಮಾಡೋದು ಅಷ್ಟೇ ಒಂದು ಕೆಲಸ ಇದರಲ್ಲಿ. ನೀವು ಹೇಳಿದ್ರಿ ಕಂಪನಿಯವರು ಅದನ್ನು ತಗೊಳ್ತಾರೆ ಅಂಥೇಳಿ. ಈಗ ಇಡೀ ಪಾಮ್ ಗ್ರೋವರ್ಸ್ ಅಂಥೇಳಿ ಏನು ಈ ತಾಳೆ ಬೆಳೆಯನ್ನು ಮಾಡುವಂಥ ರೈತರು ಅದನ್ನು ಒಂದೇ ದಿವಸ ಕಟ್ ಮಾಡಿ ಅದಕ್ಕೆ ಕೊಡಬೇಕಾದಂಥ ಪರಿಸ್ಥಿತಿ ಉಂಟಾ, ಅಥವಾ ಬೇರೆ ಬೇರೆ ದಿವಸಗಳಲ್ಲಿ ಮಾಡಿದರೂ ಕೂಡ ಕಂಪನಿಯವರು ತಗೊಳ್ತಾರಾ? ಇಲ್ಲ ಸರ್, ಅವರು ಒಂದು ದಿನವನ್ನು ನಿಗದಿಪಡಿಸಿದ ದಿನಕ್ಕೆ ನಾವು ಕಟ್ ಮಾಡಬೇಕಾಗ್ತದೆ. ಅವರು ಬಂದು ಒಂದು ಲೋಡ್ ಮಾಡಿ ಈಗ ಪ್ರೆಸೆಂಟ್ ನಮ್ಮ ಫ್ರೂಟ್ ಎಲ್ಲ ಗಂಗಾವತಿಗೆ ಹೋಗ್ತಾ ಇದೆ, ಪ್ರೊಸೆಸಿಂಗ್ ಯೂನಿಟ್ ದೂರ ಇದೆ. ಅವರಿಗೆ ಒಂದು ಲೋಡ್ ಆಗುವ ಒಂದು ಅಂದಾಜಲ್ಲಿ ಅವರು ಡೇಟ್ ಕೊಡ್ತಾರೆ, ಇಷ್ಟು ಏರಿಯಾಕ್ಕೆ ಈ ದಿನ ಕಟ್ ಮಾಡಿ ಅಂತ ಹೇಳಿ. ಅಷ್ಟು ಕಟ್ ಮಾಡಿದರೆ ಅಷ್ಟು ಒಂದು ಲೋಡ್ ಆಗ್ತದೆ, ಅದನ್ನು ತಗೊಂಡು ಹೋಗ್ತಾರೆ ಅವರು. ಇದಕ್ಕೆ ಕೆಲಸಕ್ಕೆ ಅಂತ ನಾವು ಜನ ಬೇರೆದಕ್ಕೆ ಇದ್ದ ಹಾಗೆ ಬೇಕಾಗ್ತದ ಹೇಗೆ? ಇದಕ್ಕೆ ಕೆಲಸದ ಜನರ ಇದು ಕಡಿಮೆ. ಫಸ್ಟ್ 3 ವರ್ಷ ಏನಂದರೆ ಆ ಹೂವನ್ನು ತೆಗಿಲಿಕ್ಕೆ ಪ್ರತಿ ತಿಂಗಳು ಒಂದು ಅಥವಾ ಎರಡು ಜನ ಸಾಕು. ನೀರು ಒಂದು ಬಿಡಬೇಕಾಗ್ತದೆ. ಫರ್ಟಿಲೈಸರ್ ಹಾಕಲಿಕ್ಕೆ ಒಂದು 2 ದಿನ ತಗೊಳ್ಬೋದು. ಫರ್ಟಿಲೈಸರು ಹಾಗೆ, ಇದಕ್ಕೆ ನಿಮ್ಮ ಗುರಿ ಮಾಡಿ ಫರ್ಟಿಲೈಸರ್ ಹಾಕಿ ಅದು ಪ್ರಮೇಯ ಇಲ್ಲ. ಜಸ್ಟ್ ಸಿಂಪಡಣೆ ಮಾಡಿದರೆ ಸಾಕು, ಯಾಕೆಂದರೆ ಬೇರ್ಗಳು ನಾನು ಹೇಳಿದಾಗೆ ಮೇಲೇ ಇರ್ತವೆ. ಮತ್ತು ಒಂದು 3 ವರ್ಷ ನಂತರ ಈ ಫಲ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ 15 ದಿನಕ್ಕೊಂದ್ಸಲ ಕಟಾವು ಮಾಡಬೇಕು. ಎಲೆಗಳು ಕಟ್ಟಾದದ್ದು ಕಟ್ ಮಾಡಬೇಕು. ಸೊ ತಿಂಗಳಿಗೆ ಒಂದು 4 ದಿನ ಕೆಲಸ ಬರ್ಬೋದು. ಮತ್ತು ಕಳೆಗಳು ತೆಗಿಲಿಕ್ಕೆ ಒಂದು ಕೆಲಸದವರು ಬೇಕಾಗ್ಬೋದು. ಈಗ ಇದನ್ನು ಕಟಾವು ಮಾಡಲಿಕ್ಕೆ ಅದರದ್ದೇ ಆದಂತಹ ಸ್ಪೆಷಲಿಸ್ಟ್ಗಳು ಅಂತ ಹೇಳಿ ಇದ್ದಾರಾ ಹೇಗೆ? ಕಟಾವು ಮಾಡಲಿಕ್ಕೆ ಅಂತಹ ಸ್ಪೆಷಲಿಸ್ಟ್ಗಳು ಬೇಕಾಗಿಲ್ಲ. ಬಟ್ ಕಂಪನಿಯವರು ಬಂದು ಟ್ರೈನಿಂಗ್ ಮಾಡ್ತಾರೆ. ನಾವು ನಮ್ಮ ಸೊಸೈಟಿ ಕಡೆಯಿಂದಲೂ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ಪ್ಲಾನ್ ಮಾಡ್ತಾ ಇದ್ದೀವಿ. ಈಗ ನೀವು ಈ ಸೊಸೈಟಿ ಮಾಡಿದ್ರಿಂದಾಗಿ ಸೊಸೈಟಿಯಿಂದ ಏನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಸರ್? ಸೊಸೈಟಿಯಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸಲಕರಣೆಗಳನ್ನು ಕೊಡ್ತಾ ಇದ್ದೀವಿ. ಒಂದು ಹಾರ್ವೆಸ್ಟಿಂಗ್ ಸಲಕರಣೆ ಏನಿದೆ, ಹೂ ಕಟ್ ಮಾಡಲಿಕ್ಕೆ ಏನು ಸಲಕರಣೆ ಬೇಕು, ಅದನ್ನೆಲ್ಲ ನಾವು ಸೊಸೈಟಿಯಿಂದ ಕೊಡ್ತಾ ಇದ್ದೀವಿ. ಮತ್ತು ಇದಕ್ಕೆ ಸ್ವಲ್ಪ ಕುರುವಾಯಿ ಉಪದ್ರವ ಇದೆ, ಅದಕ್ಕೆ ನಾವು ಟ್ರ್ಯಾಪನ್ನು ಸಪ್ಲೈ ಮಾಡ್ತೇವೆ. ರೈತರಿಗೆ ಏನು ಫೆಸಿಲಿಟಿ ಬೇಕು ಅದನ್ನು ನಾವು ಕೊಡ್ತೇವೆ. ಸಪೋಸ್ ಈಗ ಯಾರಾದರೂ ಒಂದು ನಮಗೆ ಇದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ನಾವು ಅದನ್ನು ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತೇವೆ. ಕೆಲವು ಗಾರ್ಡನನ್ನು ಮೇಂಟೈನ್ ಮಾಡಲಿಕ್ಕೆ ಆಗಲಿಲ್ಲ ಎಕ್ಸ್ ವೈ ಝಡ್ ರೀಸನಿಂದ, ಕೆಲವು ಪ್ರಾಯ ಆಗಿರ್ಬೋದು ಕೆಲವು ಗ್ರೋಯರಿಗೆ ಅಂತ, ಒಂದು ಎರಡು ಮೂರನ್ನು ನಾವು ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ ಮೇಲೆ ಆ ಗಾರ್ಡನನ್ನು ಲೀಸಿಗೆ ತಗೊಂಡಿದ್ದೇವೆ ಪ್ರಾಫಿಟ್ ಶೇರಿಂಗಲ್ಲಿ. ಸಾಮಾನ್ಯವಾಗಿ ಈಗ ಅಡಿಕೆ ಮತ್ತು ತೆಂಗನ್ನು ನಾವು ನೋಡೋದಿದ್ರೆ ಕೆಳಗೆ ಮೊದಲಿದ್ದ ಗದ್ದೆಗಳಲ್ಲೆಲ್ಲ ಬೆಳೆಸ್ತಾ ಇದ್ದಾರೆ, ಹಾಗೆ ಇದನ್ನು ಕೆಳಗೆ ಗದ್ದೆಯಲ್ಲೇ ಬೆಳೆಸಬೇಕು ಅಂತ ಉಂಟ ಅಥವಾ ಗುಡ್ಡದಲ್ಲಿ ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟ? ಸರ್, ಈ ಬೆಳೆ ಎಲ್ಲಿಯೂ ಆಗತ್ತೆ. ಒಂದೇ ಕಂಡೀಷನ್ ಏನಂದರೆ ನೀರು ಬೇಕು ಈ ಗಿಡಕ್ಕೆ. ನೀರು ಕೊಟ್ಟಷ್ಟು ಈ ನಿಮ್ಮ ಉತ್ಪತ್ತಿ ಜಾಸ್ತಿ ಬರ್ತದೆ. ನೀರು ಕೊಡದಿದ್ದರೆ ಮರ ಸಾಯುವುದಿಲ್ಲ, ಬಟ್ ಈಲ್ಡ್ ಎಫೆಕ್ಟ್ ಆಗ್ತದೆ. ನೀರು ಮಳೆಗಾಲದಲ್ಲಿ ಬೇಕಾಗುವುದಿಲ್ಲ, ಬೇಸಿಗೆಯಲ್ಲಿ ಮಾತ್ರವೋ ಅಲ್ವಾ? ಹೌದು, ನಮಗೆ ಸೌತ್ ಕೆನರಾ ಮತ್ತು ಉಡುಪಿಗೆ ನಮಗೆ ಎವರೇಜ್ ರೈನ್ಫಾಲ್ ಈಸ್ ಆಲ್ಮೋಸ್ಟ್ 3,900 mm ರೈನ್ಫಾಲ್ ಇದೆ. ಫ್ರಮ್ ಜೂನ್ ಟು ಡಿಸೆಂಬರ್ ತನಕ ರೈನ್ ಮಳೆ ಇದೆ ನಮಗೆ. ಜನವರಿಯಿಂದ ಒಂದು 4-5 ತಿಂಗಳು ನಾವು ಇರಿಗೇಷನ್ ಕೊಡಬೇಕಾಗ್ತದೆ. ನಮ್ಮಲ್ಲಿ ಅಡಿಕೆ ಗಿಡದ ಜೊತೆಗೆ ತೆಂಗನ್ನು ಬೆಳೆಸುವಾಗ ಅಡಿಕೆ ಗಿಡ ತೋಟದ ಸುತ್ತಲೂ ಅದನ್ನು ಬೆಳೆಸುವಂಥ ಒಂದು ಪದ್ಧತಿಯನ್ನು ನಾವು ಕಂಡಿದ್ದೇವೆ, ಹಾಗೆ ಇದನ್ನು ಕೂಡ ಆ ಥರ ಬೆಳೆಸಲಿಕ್ಕೆ ಆಗ್ತದೆ ಹೇಗೆ? ಆ್ಯಕ್ಚುಲಿ ಬೆಳೆಸ್ಬೋದು, ಬಟ್ ಗೌರ್ಮೆಂಟಿಂದ ರೂಲ್ಸ್ ಏನಿದೆ ಅಂದರೆ 1 ಎಕರೆ ಮಿನಿಮಮ್ ಬೇಕು, ಇಲ್ಲ ಅಂದರೆ ಅವರು ಗಿಡನೇ ಕೊಡೋದಿಲ್ಲ. ಮತ್ತೆ ಅದು ಒಂದು ಸಿಸ್ಟಮ್ ಮಾಡಿದ್ದಾರೆ, ಅದು ಆ ಪ್ರಕಾರದಲ್ಲಿ ನಾವು ಹೋಗಬೇಕಾಗ್ತದೆ. ಅದು ಬಿಟ್ಟು ಬೇರೆ ಅವರು ಗಿಡ ಸಪ್ಲೈ ಮಾಡೋದಿಲ್ಲ. ಇದು ಒಂದು ಸಿಸ್ಟಮ್ಯಾಟಿಕ್ ಇದು ಕ್ರಾಪ್ ಇದು. ಅವರು ಫಸ್ಟಿಗೆ ಬಂದು GPS ತೆಗಿತಾರೆ, GPSಲ್ಲಿ ಇದು ಮಾಡಿ ಅಪ್ರೂವ್ ಮಾಡಿದ್ಮೇಲೆ ವರ್ಕ್ ಆರ್ಡರ್ ಕೊಡ್ತಾರೆ ಡಿಪಾರ್ಟ್ಮೆಂಟಿಂದ, ಹಾರ್ಟಿಕಲ್ಚರಲ್ ಡಿಪಾರ್ಟ್ಮೆಂಟಿಂದ ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಗಿಡ ಬರ್ತದೆ. ಅಷ್ಟರೊಳಗೆ ಇವರು ಲೆವೆಲ್ ಮಾಡಿ ಗುಂಡಿ ತೆಗೆದು, ಅಂದರೆ ಗುಂಡಿ ತೆಗಿಲಿಕ್ಕಿಲ್ಲ, ಲೂಸ್ ಮಾಡಿ ಮಾರ್ಕ್ ಮಾಡಿ ಇಡಬೇಕು, ಮಾರ್ಕಿಂಗ್ ಮಾಡಿ ಇಡಬೇಕು, ಮತ್ತೆ ಗಿಡ ಬರೋದು. ಗಿಡ ನೆಟ್ ಮೇಲೂ GPS ಮಾಡಿ ಸರ್ವೆ ಮಾಡಿ ಅಪ್ಲೋಡ್ ಮಾಡಬೇಕು ಅವರು. ಅಷ್ಟರವರೆಗೆ ಕೂಡ ಈ ವ್ಯವಸ್ಥೆಗಳನ್ನೆಲ್ಲ ಅವ್ರು ಮಾಡಬೇಕಾಗ್ತದೆ. ಈಗ ಒಟ್ಟಾರೆಗೆ ಹೇಳುದಿದ್ರೆ ಈ ಪಾಮ್ ಗ್ರೋವರ್ಸ್ ಸೊಸೈಟಿಯಿಂದ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಇಲ್ಲಿಯ ರೈತರಿಗೆ? ಮುಖ್ಯವಾಗಿ ನಾನು ಈ ಪ್ರದೇಶದ ರೈತರಿಗೆ ಒಂದೇ ವಿನಂತಿ ಮಾಡ್ತಾ ಇದ್ದೇನೆ. ಏನಂದರೆ, ಒಂದು ಅಡಿಕೆ ನೀವು ಒಂದು ಮೇನ್ ಕ್ರಾಪ್ ಆಗಿ ಮಾಡಿದ್ದೀರಿ, ಆ್ಯಸ್ ಅ ಪ್ಯಾರಲಲ್ ಕ್ರಾಪನ್ನಾಗಿ ನೀವು ಆಯಿಲ್ ಪಾಮನ್ನು ತಗೊಳ್ಳಿ. ಅಡಿಕೆಗೆ ಏನೇ ಸಾಧಕ ಬಾಧಕಗಳು ಬಂದ್ರೂ ನಿಮಗೆ ಪ್ಯಾರಲಲ್ ಆಗಿ ಈ ಬೆಳೆ ಇದೆ. ಸುಮಾರು ರೈತರು ಏನು ಮಾಡಿದ್ದಾರೆ ಅಂದರೆ, ಸಪೋಸ್ ಫಾರ್ ಎಕ್ಸಾಂಪಲ್ ನಿಮಗೆ 10 ಎಕರೆ ಇದ್ದರೆ 5 ಎಕರೆ ಅಡಿಕೆ ಮಾಡಿದ್ದಾರೆ, 5 ಎಕರೆ ಆಯಿಲ್ ಪಾಮನ್ನು ಹಾಕಿದ್ದಾರೆ. ಒಂದು ವೇಳೆ ಅಡಿಕೆಗೆ ಏನಾದರೂ ಕೊಳೆ ರೋಗ ಬಂದರೆ ಆಯಿಲ್ ಪಾಮ್ ನಿಮಗೆ ಕೈ ಹಿಡಿಯುತ್ತೆ. ಇದಕ್ಕೆ ಒಂದು ಸಪೋರ್ಟ್ ಪ್ರೈಸ್ ಇದೆ. ಸೊ ನೀವೇನು ಹಿಂಜರಿಯದೆ ಈ ಕ್ರಾಪನ್ನು ಇಲ್ಲಿ ಮಾಡಬೇಕು. ನಾವು ಲಾಸ್ಟ್ ಇಯರ್ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ 2,500 metric tons ನಾವು ಇಲ್ಲಿಂದ ಉತ್ಪತ್ತಿ ಮಾಡಿದ್ದೀವಿ. ಇದು ಒಂದು 5,000 metric tons ಆದಲ್ಲಿ ನಮ್ಮ ಕಾರ್ಕಳದಲ್ಲಿ ಒಂದು ಪ್ರೊಸೆಸಿಂಗ್ ಯೂನಿಟ್ ಮಾಡುವ ನಮ್ಮ ಆಲೋಚನೆ ಇದೆ. ಇದಕ್ಕೆ ನಮ್ಮ ಜಿಲ್ಲೆಯ ಉಭಯ ಜಿಲ್ಲೆಯ ರೈತರು ಸಹಕಾರ ಕೊಡಬೇಕು. ಆದಷ್ಟು ಹೆಚ್ಚು ಈ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಡಿಮಾಂಡ್ ಇರುವ ಬೆಳೆಯನ್ನು ಬೆಳೆಸಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಒಬ್ಬ ತಾಳೆ ಕೃಷಿಕರಲ್ಲದೆ ಅದರ ಜೊತೆಗೆ ನೀವು ಒಬ್ಬರು PVC ಪೈಪ್ಗಳ ಏನು ಫಿಟ್ಟಿಂಗ್ನ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಕೆಲಸದಲ್ಲಿ ಇದ್ದೀರಿ. ಈ ತಾಳೆ ಬೆಳೆ ಆಗಿರಬಹುದು ಅಥವಾ ಅಡಿಕೆ ಆಗಿರ್ಬೋದು ತೆಂಗಾಗಿರ್ಬೋದು, ಮಧ್ಯದಲ್ಲಿ ಸಾಮಾನ್ಯವಾಗಿ ಈ PVC ಪೈಪ್ಗಳನ್ನು ನಾವು ಬಳಸುವಂಥದ್ದು ಸಾಮಾನ್ಯ. ಇಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಪೈಪ್ಗಳನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡಬೇಕಾದ್ರೆ, ಅದರ ವ್ಯವಸ್ಥೆ ಚೆನ್ನಾಗಿರಬೇಕಾದ್ರೆ, ಹೆಚ್ಚು ಬಾಳಿಕೆ ಬರಬೇಕಾದ್ರೆ, ಒಳ್ಳೆಯ ರೀತಿಯಲ್ಲಿ ಫಿಟ್ಟಿಂಗ್ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ರೈತರು ಯೋಚನೆ ಮಾಡಬೇಕು ಅಂತ ಹೇಳ್ತೀರಿ? ಸರ್, ಇದರಲ್ಲಿ ಅವರದೇ ಆದ ಒಂದು ಟೆಕ್ನಾಲಜಿ ಅಳವಡಿಸ್ಕೊಂಡಿದ್ದಾರೆ, ನಮಗಿಂತ ಜಾಸ್ತಿ ಇಲ್ಲಿಯ ರೈತರಿಗೆ ಗೊತ್ತಿದೆ. ಇದರ ಬಗ್ಗೆ ನಾನು ಏನು ಹೆಚ್ಚಿಗೆ ಹೇಳಬೇಕಂತ ಇಲ್ಲ. ಆದರೆ ನಾನು ಈ PVC ಪೈಪ್ ಮತ್ತು ಫಿಟ್ಟಿಂಗನ್ನು ಜೋಡಣೆ ಮಾಡಲಿಕ್ಕೆ ಆ ಗಮ್ಮನ್ನು ಯೂಸ್ ಮಾಡ್ತೇವೆ, PVC ಸಾಲ್ವೆಂಟ್ ಅಂತ ಹೇಳ್ತೇವೆ, ಅದನ್ನು ನಾನು ಇಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದೇನೆ. ಉತ್ತಮ ಕ್ವಾಲಿಟಿಯ ಪೈಪನ್ನು, ISI ಬ್ರ್ಯಾಂಡನ್ನ ಪೈಪನ್ನು ತಗೊಂಡು, ಯಾವುದೇ ಕಂಪನಿಯ ISI ಬ್ರ್ಯಾಂಡನ್ನು ತಗೊಂಡ್ರೆ ಉತ್ತಮ ಅಂತ ಹೇಳ್ತೀನಿ. ಯೋಗೀಶ್ ಭಟ್ರಿ, ಇದರ ಬಗ್ಗೆ ಈ ತಾಳೆಯ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಯಾರನ್ನು ಸಂಪರ್ಕಿಸಬಹುದು, ಹೇಗೆ? ಎಲ್ಲ ತೋಟಗಾರಿಕಾ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ. ಮತ್ತು ಒಂದೊಂದು ಏರಿಯಾಕ್ಕೆ ಒಬ್ಬೊಬ್ಬರು ಫೀಲ್ಡ್ ಆಫೀಸರ್ ಅಂತ ಕಂಪನಿ ವತಿಯಿಂದ ಮಾಡಿದ್ದಾರೆ. ಅವರ ನಂಬರ್ಗಳು ನಿಮ್ಮ ಹತ್ತಿರದ SADH ಆಫೀಸ್ಗಳಲ್ಲಿ ಸಿಗತ್ತೆ. ನನ್ನನ್ನು ಬೇಕಾದರೆ ಸಂಪರ್ಕಿಸಬಹುದು. ನನ್ನ ನಂಬರ್ ಬೇಕಾದರೆ ನೋಟ್ ಮಾಡಿಕೊಳ್ಳಿ, 9731733238. 9731733238. ಒಳ್ಳೆಯದು ಯೋಗೀಶ್ ಭಟ್ ಅವರೇ. ಮುಖ್ಯವಾಗಿ ಈ ತಾಳೆ ಕೃಷಿ ಅನ್ನುವಂಥದ್ದು ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿಯಲ್ಲೆಲ್ಲ ಒಂದು ರೀತಿಯಲ್ಲಿ ಪ್ರವರ್ಧಮಾನಕ್ಕೆ ಒಂದು ಚಿಕ್ಕದಾಗಿ ಬರ್ತಾ ಇದೆ, ಮುಂದಿನ ದಿನಗಳಲ್ಲಿ ರೈತರು ಇದನ್ನು ಮಾಡಿದರೆ ಯಾವ ರೀತಿಯಲ್ಲಿ ಲಾಭವನ್ನು ಗಳಿಸ್ಬೋದು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ತಾಳೆ ಕೃಷಿಯ ಕುರಿತು ಯೋಗೀಶ್ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. LIC ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಭಾರತದಲ್ಲಿ ಗೇರು ಕೃಷಿ ಸಾಗಿ ಬಂದ ಹಾದಿ ಈ ಕುರಿತು ಪುತ್ತೂರಿನ ಗೇರು ಕೃಷಿ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಜೆ ದಿನಕರ ಅಡಿಗ ಅವರಿಂದ ಭಾಷಣ ಕೇಳುವಿರಿ. ಈಗ ಕೌಶಿಕ್ ಐತಾಳ್ ಅವರ ಧ್ವನಿಯಲ್ಲಿ ವೆಂಕಟ ವಿಠಲರು ರಚಿಸಿರುವ ಭಕ್ತಿಗೀತೆಯನ್ನು ಕೇಳೋಣ. ನೃತ್ಯನು ನಿನ್ನವನು ನಾನು ಹಸ್ತಿ ವರದನ ತೋಲ ತನಕ ಬಿಡುವೆನೆ ನಯ್ಯ ಹನುಮ ಬಿಡುವೆನೆ ನಯ್ಯ ಬಿಡುವೆನೆ ನಯ್ಯ ಹನುಮ ಬಿಡುವೆನೆ ನಯ್ಯ ಕಟ್ಟಿದರೇನು ಹಲ್ಲು ಮುಡಿಯ ಕಟ್ಟಿದರೇನು ಗುಲ್ಲು ಮಾಡಿದ ರಂಜುವನಲ್ಲ ಹಲ್ಲು ಮುಡಿಯ ಕಟ್ಟಿದರೇನು ಗುಲ್ಲು ಮಾಡಿದ ರಂಜುವನಲ್ಲ ಹುಲ್ಲನಾಭಲ ಕುಮಿಲೋಲನ ಹುಲ್ಲನಾಭಲ ಕುಮಿಲೋಲನ ಇಲ್ಲಿಗೆ ತಂದು ತನಕ ಬಿಡುವೆನೆ ನಯ್ಯ ಹನುಮ ಬಿಡುವೆನೆ ನಯ್ಯ ಬಿಡುವೆನೆ ನಯ್ಯ ಹನುಮ ಬಿಡುವೆನೆ ನಯ್ಯ ಹುಂಕರಿಸಿದರೆ ಅಂಜುವನಲ್ಲ ಡೊಂಕು ಮೋರೆ ಬಾಲವತಿದ್ದಿ ಹುಂಕರಿಸಿದರೆ ಅಂಜುವನಲ್ಲ ಕಿಂಕರನು ನಿನ್ನವನು ನಾನು ಕಿಂಕರನು ನಿನ್ನವನು ನಾನು ವೆಂಕಟ ವಿಠಲನ ತೋರ ತನಕ ಬಿಡುವೆನೆ ನಯ್ಯ ಹನುಮ ಬಿಡುವೆನೆ ನಯ್ಯ ಬಿಡುವೆನೆ ನಯ್ಯ ಹನುಮ ಬಿಡುವೆನೆ ನಯ್ಯ ಬಿಡುವೆನೇನು ಹನುಮ ನಿನ್ನ ಬಿಡುವೆನೇನು ಹನುಮ ನಿನ್ನ ಅಡಿಗಳಿಗೆ ಶಿರವ ಕಟ್ಟಿ ಬಿಡುವೆನೇನು ಹನುಮ ನಿನ್ನ ಅಡಿಗಳಿಗೆ ಶಿರವ ಕಟ್ಟಿ ದೃಢ ಭಕ್ತಿ ಸುಜ್ಞಾನವ ತಡ ಮಾಡದಲೆ ನೀ ಕೊಡುವ ತನಕ ಬಿಡುವೆನೆ ನಯ್ಯ ಹನುಮ ಬಿಡುವೆನೆ ನಯ್ಯ ಬಿಡುವೆನೆ ನಯ್ಯ ಹನುಮ ಬಿಡುವೆನೆ ನಯ್ಯ ಬಿಡುವೆನೆ ನಯ್ಯ ಹನುಮ ಬಿಡುವೆನೆ ನಯ್ಯ ಹನುಮ ಬಿಡುವೆನೆ ನಯ್ಯ ನಿನ್ನ ಬಿಡುವೆನೆ ನಯ್ಯ ಮುಂದೆ ಕೇಳಿ ಶ್ರೀಪಾದ ಹೆಗಡೆ ಅವರ ಧ್ವನಿಯಲ್ಲಿರುವ ಶ್ರೀಪಾದರಾಯರ ಭಕ್ತಿರಚನೆ ದಾಸರು ಬಲ್ಲಿದರು ಪರಬೊಮ್ಮನೆಂದೆನುತಲಿ ಪರಮ ಪುರುಷ ಪರಬೊಮ್ಮನೆಂದೆನುತಲಿ ನಿರುತದಿ ಶ್ರುತಿಯು ಕೊಂಡಾಡಲು ನಿನ್ನನು ನರಧರ್ಮ ಜನರ ಮನೆಯ ಒಳಗೆ ನಿಂದರುಷದಿಂದ ಕರೆದಲ್ಲಿ ಹೋದ ಮ್ಯಾಲೆ ನೀನೆ ಬಲ್ಲಿದನು ರಂಗ ನಿನ್ನ ದಾಸರು ಬಲ್ಲಿದರು ನೀನೆ ಪರಮ ಪುರುಷ ಪರಬೊಮ್ಮನೆಂದೆನುತಲಿ ಪರಮ ಪುರುಷ ಪರಬೊಮ್ಮನೆಂದೆನುತಲಿ ನಿರುತದಿ ಶ್ರುತಿಯು ಕೊಂಡಾಡಲು ನಿನ್ನನು ನರಧರ್ಮ ಜನರ ಮನೆಯ ಒಳಗೆ ನಿಂದರುಷದಿಂದ ಕರೆದಲ್ಲಿ ಪರಬೊಮ್ಮನೆಂದೆನುತಲಿ ಪರಮ ಪುರುಷ ಪರಬೊಮ್ಮನೆಂದೆನುತಲಿ ನಿರುತದಿ ಶ್ರುತಿಯು ಕೊಂಡಾಡಲು ನಿನ್ನನು ನರಧರ್ಮ ಜನರ ಮನೆಯ ಒಳಗೆ ನಿಂದ ಪರಬೊಮ್ಮನೆಂದೆನುತಲಿ ಪರಮ ಪುರುಷ ಪರಬೊಮ್ಮನೆಂದೆನುತಲಿ ನಿರುತದಿ ಶ್ರುತಿಯು ಕೊಂಡಾಡಲು ನಿನ್ನನು ನರಧರ್ಮ ಜನರಾ